ಗೋಪಾಲ್, ಏನಾಯ್ತು? ಅಣ್ಣ, ಮಾಧವನಿಗೆ ಹಾವು ಕಚ್ಚಿದೆ. ಅವನನ್ನ ಡಾಕ್ಟರ್ ಹತ್ರ ತೋರಿಸ್ದ? ಇಲ್ಲ, ಸ್ವಲ್ಪ ಮನೆಯಲ್ಲೇ ಉಪಾಯ ಮಾಡಿ ನೋಡೋಣ ಅಂತ. ಅದೇ ದೊಡ್ಡ ತಪ್ಪು. ಹಾವು ಕಚ್ಚಿದಾಗ ತಕ್ಷಣ ಆಸ್ಪತ್ರೆಗೆ ಹೋಗಬೇಕು. ನಾನು ಈಗಲೇ ಮಾಧವನ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ. ಹಾವಿನ ಕಡಿತಕ್ಕೆ ಕೇವಲ ಆಸ್ಪತ್ರೆಯಲ್ಲೇ ಆರೈಕೆ. ಈ ಮಾಹಿತಿಯು ವೈದ್ಯಕೀಯ ಸಲಹೆ ಅಲ್ಲ. ಯಾವುದೇ ರೀತಿಯ ಆರೋಗ್ಯ ಸಂಬಂಧಿತ ಸಮಸ್ಯೆ, ಪ್ರಶ್ನೆ ಅಥವಾ ಕಾಳಜಿಗಳಿಗಾಗಿ ದಯವಿಟ್ಟು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಭಾರತ್ ಸೀರಮ್ಸ್ ಅಂಡ್ ವ್ಯಾಕ್ಸಿನ್ಸ್ ಲಿಮಿಟೆಡ್ ಹಾಗೂ ಮ್ಯಾಂಕೈಂಡ್ ಫಾರ್ಮಾ ಲಿಮಿಟೆಡ್ ವತಿಯಿಂದ ಜನಹಿತಕ್ಕೆ ಜಾರಿ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಒಬ್ಬ ಮನುಷ್ಯನು ಇನ್ನೊಬ್ಬ ಮನುಷ್ಯನನ್ನು ಪ್ರೀತಿಸಲು ಬೇಕಾದ ನೇರ ಅಗತ್ಯದಿಂದಾಗಿ ನೈತಿಕತೆ ಉದ್ಭವಿಸುತ್ತದೆ. ದೇವರನ್ನು ಸಂತೃಪ್ತಿ ಪಡಿಸುವುದಕ್ಕೋಸ್ಕರ ಮನುಷ್ಯನು ನೈತಿಕತೆ ಉಳ್ಳವನಾಗಬೇಕಿಲ್ಲ. ತನ್ನ ಒಳ್ಳೆಯದಕ್ಕಾಗಿಯೇ ಮನುಷ್ಯ ಮನುಷ್ಯರನ್ನು ಪ್ರೀತಿಸಬೇಕು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಕಟಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಬನವಾಸಿಯ ಆನಂದ ನಾಗಪ್ಪ ಜೋಗಿ ಮತ್ತು ಸಂಗಡಿಗರಿಂದ ಜೋಗಿ ಪದಗಳು. ಪೂಜಿಸುವೆ ಮಾಲಿಂಗವೆ ಕರುಣಾಳು ಕೃಪೆ ಮಾಡು ಶಿವಲಿಂಗವೆ ಬಲ್ತೋರು ಗುರುದೇವ ಪೂಜಿಸುವೆ ಪೂಜಿಸುವೆ ಮಾಲಿಂಗವೆ ಕರುಣಾಳು ಕೃಪೆ ಮಾಡು ಶಿವಲಿಂಗವೆ ಕರುಣಾಳು ಕೃಪೆ ಮಾಡು ಶಿವಲಿಂಗೇವಿ ಹಗೆಲಿರೇಳು ನಿಮ್ಮನ್ನೇ ಭಜಿಸುವೆವೋ ಹಗೆಲಿರೇಳು ನಿಮ್ಮನ್ನೇ ಭಜಿಸುವೆವೋ ನಿನ್ನೋಳು ಭಕ್ತಿಯ ಬೇಡುವೆವೋ ಭಕ್ತಿಯ ಬೇಡುವೆವೋ ಕೊಡು ಮುಕ್ತಿಯ ನಾ ಬೇಡುವೆ ಕೊಡು ಮುಕ್ತಿಯ ನಾ ಬೇಡುವೆ ಗಂಧ ಪುಷ್ಪ ಹೂವನೆಲ್ಲ ಅರಪಿಸುವೆ ಗಂಧ ಪುಷ್ಪ ಹೂವನೆಲ್ಲ ಅರಪಿಸುವೆ ಗುರುದೇವ ಪೂಜಿಸುವೆ ಪೂಜಿಸುವೆ ಮಾಲಿಂಗವೆ ಕರುಣಾಳು ಕೃಪೆ ಮಾಡು ಶಿವಲಿಂಗವೆ ವಾ ತಂದೆ ವಾ ಗುರಿವೆ ಶಿವಲಿಂಗವೆ ವಾ ತಂದೆ ವಾ ಗುರಿವೆ ಶಿವಲಿಂಗವೆ ಭಕ್ತರೊಳಗಾಡುವ ಶಂಭುಲಿಂಗವೆ ಭಕ್ತರೊಳಗಾಡುವ ಶಂಭುಲಿಂಗವೆ ಶಂಭುಲಿಂಗವೆ ಮಾಲಿಂಗವೆ ಕರುಣಾಳು ಕೃಪೆ ಮಾಡು ಶಿವಲಿಂಗವೆ ಗೋಕರ್ಣದೊಳಗಿರುವ ಆತ್ಮಲಿಂಗವೆ ಗೋಕರ್ಣದೊಳಗಿರುವ ಆತ್ಮಲಿಂಗವೆ ಕಾಶಿಯಲ್ಲಿ ಇರುವಂತ ವಿಶ್ವರಲಿಂಗವೆ ಕಾಶಿಯಲ್ಲಿ ಇರುವಂತ ವಿಶ್ವರಲಿಂಗವೆ ವಿಶ್ವರಲಿಂಗವೆ ಮಾಲಿಂಗವೆ ಕರುಣಾಳು ಕೃಪೆ ಮಾಡು ಶಿವಲಿಂಗವೆ ಕರುಣಾಳು ಕೃಪೆ ಮಾಡು ಶಿವಲಿಂಗವೆ ರಾವಣನ ಭಕ್ತಿಗೆ ಶಂಕರನ ಕೊಟ್ಟಿದ್ದಾನೆ ಆತ್ಮಲಿಂಗವೆ ರಾವಣನ ಭಕ್ತಿಗೆ ಶಂಕರನ ಕೊಟ್ಟಿದ್ದಾನೆ ಆತ್ಮಲಿಂಗವೆ ಆತ್ಮಲಿಂಗವೆ ಮಾಲಿಂಗವೆ ಕರುಣಾಳು ಕೃಪೆ ಮಾಡು ಶಿವಲಿಂಗವೆ ದಯ ತೋರು ಗುರುದೇವ ಪೂಜಿಸುವೆ ಪೂಜಿಸುವೆ ಮಾಲಿಂಗವೇ ಕರುಣಾಳು ಕೃಪೆ ಮಾಡು ಶಿವಲಿಂಗೇವಿ, ಕರುಣಾಳು ಕೃಪೆ ಮಾಡು ಶಿವಲಿಂಗೇವಿ. ಇದುವರೆಗೆ ಕಿನ್ನರಿ ಪದ ಕೇಳುತ್ತಿದ್ದೀರಿ. ಈಗ ಸಂಖ್ಯಾಬಾಳ್ಯ. ಗಜವದನ ನಿಮ್ಮ ಧ್ಯಾನ ಮಾಡುವೆನ, ಗಜವದನ ನಿಮ್ಮ ಧ್ಯಾನ ಮಾಡುವೆನ, ಧ್ಯಾನ ಮಾಡುವೆನ ಇರಲಂತ ಕರುಣ, ಗಜವದನ ನಿಮ್ಮ ಧ್ಯಾನ ಮಾಡುವೆನ, ಗಜವದನ ನಿಮ್ಮ ಧ್ಯಾನ ಮಾಡುವೆನ, ಕರೆ ಕಣ್ಣಿನ ತೆಂಗಿನಕಾಯಿ ಗೊಣೆ ಮೊರದ ಬಾಳೆಕಾಯಿ, ಕರೆ ಕಣ್ಣಿನ ತೆಂಗಿನಕಾಯಿ ಗೊಣೆ ಮೊರದ ಬಾಳೆಕಾಯಿ, ಕರಕಿ ಪತ್ತರಿ ಹೂವ ತರಸಿ ಮಾಡವ್ರೆ ಸೇವಾ, ಗಜವದನ ನಿಮ್ಮ ಧ್ಯಾನ ಮಾಡುವೆನ, ಗಜವದನ ನಿಮ್ಮ ಧ್ಯಾನ ಮಾಡುವೆನ, ಆರಂಭ ನಡೆಸೌರಿ ಸಂಜಾ ಬಲವನ, ಆರಂಭ ನಡೆಸೌರಿ ಸಂಜಾ ಬಲವನ, ಗಂಡು ಹೆಣ್ಣು ಸಭಾ ಕೂಡೈತ್ರಿ ಸಭಾ ಒಳ ಭರತೆ, ನಮ್ಮ ಮ್ಯಾಲೆ ಹುಡುಗರ ಮ್ಯಾಲೆ ಇರಲಪ್ಪ ನಿಮ್ಮ ಪ್ರೀತೇನ, ಎಲ್ವಾದು ಬಾಳು ಎನ್ನಗಲಿ ಎಷ್ಟಂತ ಉಡ ಕಾಲೆ, ದಿನ ಬಾಂಧ ಬಳ ಬಾಂಧ ಕುಂಡ್ರವು ಎನ್ನ ಬರೆಯಾಲೆ, ನಟಗೋಗಿನೂ ಅವನ ಮಣಿ ತನಕ ಇದಿಲ್ಲ ಮನೆಯಾಗ, ಸಿಟ್ಟ ನಾರಾಯಣವನು ಕೋಪ ನಾರಾಯಣವನು ಜೀವದ ಗೆಳೆಯ ಮನದಾಗ, ಕುಂತೇರಿ ಅನ್ಗೌಡ್ರ ನಿಂತೇರಿ ತಮ್ಗೌಡ್ರ ನನ್ನ ಗೆಳೆಯ ಬಾಳನ್ ಹೋಗಿ ಇವತ್ತಿಗೆ ನಾಲ್ಕಾರು ದಿವಸ ಆಯ್ತು, ಆತನ ಭೇಟಿ ಏನಗಿಲ್ಲ, ಎಣ್ಣ ಭೇಟಿ ಆತನಿಗಿಲ್ಲ, ಇಲ್ಲಿ ಯಾರಾದ್ರೆ ನೋಡಿದ್ರೆ ಹೇಳ್ಬೇಕಾಯ್ತು ನೋಡ್ರಿ, ಓಹೋ ದೇವ ಇಲ್ಲಿ ಯಾರು ನೋಡದಂತೆ ಕಾಣುವುದಿಲ್ಲ, ಮುಂದಿನ ಓಣಿಗೆ ಹೋಗಿ ವಿಚಾರ ಮಾಡಿದ್ರಾಯ್ತು, ಹೋಗಿ ಇವತ್ತಿಗೆ ನಾಲ್ಕಾರು ದಿವಸ ಹೊತ್ತಾಯ್ತು, ಆತನ ಭೇಟಿ ನನಗೆಲ್ಲ, ನನ್ನ ಭೇಟಿ ಆತನಿಗೆಲ್ಲ, ಇಲ್ಲಿ ಯಾರು ಸ್ವಲ್ಪ ನೋಡಿ ಹೇಳಬೇಕಾಯ್ತು ನೋಡು, ಓಹೋ ದೇವ ಇಲ್ಲಾರು ನೋಡಿದಂತೆ ಕಾಣುವುದಿಲ್ಲ, ನ್ಯಾಗಡೆ ಓಣಿಗೆ ಹೋಗಿ ವಿಚಾರ ಮಾಡಿ ಮುಂದಕ್ಕೆ ಹೋಗ್ಬೇಕು. ಅಣ್ಣ ರಾಮೇರಾಮ್ ಏ ಮೈತ್ರಿ ಬಾಣ, ನನ್ನ ಗೆಳತನ ಬಂದ ನಿನಗೇನು ಬೇಸರ ಆತೇನಪ್ಪ? ಏನೋ ಮೈತ್ರಿ ಸಂಗಣ್ಣ, ನಿಮ್ಗೆ ಗೆಳತನ ನಮಗೇನು ಬೇಸರ ಆಗಿಲ್ಲ, ನಮ್ಮ ಗೆಳತನ ಬಂದ ನಿಮ್ಗೆ ಬೇಸರ ಆತಾನ್ರಿ? ಏನೋ ಮೈತ್ರಿ ಬಾಣ, ನಿನ್ನ ಗೆಳತನ ಬಂದ ಬೇಸರ ಆಗಿಲ್ಲ, ಮತ್ತಾದ್ರೂ ಹೇಳ್ತೇನೆ ಕೇಳು. ಇಂದಿಗೆ ಭೇಟಾಗಿ ಅಥೋ ಎಂಟ ದಿನ ಎಂಟ ದಿನ ಮೈತ್ರ ದಸರಾದವೋ ಜಳೆತಾನ, ಭೇಟಾಗಿ ಅಥೋ ಎಂಟ ದಿನ ಎಂಟ ದಿನ ಮೈತ್ರ ನಿನ್ನ ಮುಖವು ಇಷ್ಟೊಂದು ಮಾಡಬೇಕಾದ್ರೆ ಏನ ಕಾರಣದಿಂದ ಮಾಡಿರಬಹುದು? ಈ ಮಾಡಿ ಬಿಸಿಲಿನಲ್ಲೇ ನಿಮ್ಮನ್ನ ಹೊಡ್ಕೋತ ನನ್ನ ಮುಖ ಮಾಡಿರ್ಬೇಕು ನೋಡ್ರಿ. ಏನೋ ಮೈತ್ರ ಬಾಲಣ್ಣ, ನಿನ್ನ ಮೈ ಮೇಲೆ ನರಿವಿ ಇಷ್ಟೊಂದು ಹರಿಬೇಕಾದ್ರೆ ಏನ ಕಾರಣದಿಂದ ಹರಿದಿರಬಹುದು? ಏನೋ ಮೈತ್ರ ಸಂಗಣ್ಣ, ನಾವು 4 ಮಂದಿ ಗೆಳಮಾತ್ರ ಕೊಡ್ಕೊಂಡ ಒಂದು 10 ವಾಲ ಗುತ್ತಿಗೆ ಹಿಡಿದಿದ್ದು, ಆ 10 ಕಡ್ಡಿ ಕೇಳುವ ಹೊತ್ತಿನಾಗ ನಮ್ ಮುಂದೆ ನಿಮ್ಮೊಂದು ಅವನ ಹೊತ್ತಿನಾಗ ಇರ್ಬೇ ಹರಿದ್ರೆ ಹರಿದಿರ್ಬೇಕು ನೋಡ್ರಿ. ಏನೋ ಮೈತ್ರ ಬಾಣ, ನಾವಾದ್ರೆ ಪ್ಯಾಟೆಯಲ್ಲಿ ಹೋಗಲು ನಡೆವಂತನಾಗು. ಹಂಗಾರು ಒಳಗೆ ಹೋಗಿ ನೋಡಿಲ್ಲ. ಏನೋ ಮೈತ್ರ ಬಾಣ, ಪ್ಯಾಟಾಗಂತೂ ಬಂದಂಗ ಆತು, ಅಂಗಡಿಯಲ್ಲಿ ಶೇರ್ಜಿ ಇದ್ರೆ ಕರ್ಕೊಂಡು ಬರುವಂತರಾಗ್ರಿ. ನಾವು ಮಾರ್ವಾಡೆರೋ, ನಾವು ಮಾರ್ವಾಡೆರೋ, ಮೋತ ಮನೆ ಕಾಗ ಪರ ಮಾರವರೋ. ಪೇಪರ್ ಮ್ಯಾಗ ಪೇಪರ್ ಪೇಪರ್ ಮ್ಯಾಗ ಪೇಪರ್ ತಗೋತಾ ಕೊಡ್ತಾ ವಾಪಸ್ ಬಿಡ್ತಿದ. ಏನ್ರಿ ಸರ್ಜಿ, ಅಂಗಡಿಯಲ್ಲಿ ಅವ್ರು ಇರ್ತಾರೇನ್ರಿ? ಏನ್ರಿ ಸಿಗಪ್ಪನ ಅಂಗಡಿಯಲ್ಲಿ ಇರ್ತಿದಾವ್? ಹಂಗಾದ್ರ ನಮಗೊಂದು ಕರುವತ್ ಕಡೆ ಜೋತ್ರ, ಚೈನಾ ಸಿಲ್ಕ್ ಅಂಗಿ, ಜರದ ಶಾಲ, ಇದು ಅಲ್ಲದೆ ಕೊರಳಲ್ಲಿ ಹಾಕುವಂತ ಚಂದ್ರ ಹರಿದ್ರೆ ಕೊಡ್ಬೇಕಾಯ್ತು ನೋಡ್ರಿ. ಅರೇ ಸಿಗಪ್ಪನ, ಅವನ್ನ ತಗೋತಿದ ಹಂಗಾದ್ರೆ ಕೊಡುವಂತ್ರಾಗ್ರಿ. ಏನ್ರಿ ಸರ್ಜಿ, ಇದ್ರ ಕಿಮ್ಮತ್ ಬಂದ ಎಷ್ಟಾಗ್ತೈತಿ? ಅರೇ ಸಿಂಗಪ್ಪನ, 100 ರೂಪಾಯಿ 100 ರೂಪಾಯಿ ಅದ ಹಂಗಾದ್ರೆ ತಗೊಂಡು ಹೋಗುವಂತ್ರಾಗ್ರಿ. ಏನೋ ಮೈತ್ರಿ ಬಾಣ, ನನ್ನಂಗ್ ಶೃಂಗಾರನಿ ಆದಿ, ನಿನ್ನಂಗ್ ಶೃಂಗಾರನ ಆದ್ನಿ, ಇದ ಹೊಂಗಲ ಪೇಟೆಗೆ ಹಾದಂಟಂಗಾದ್ರ ಸಂಜೆ ಯಾರ ಬಾಳೆ ಯಾರ ಗುರುತತ್ ಬರ್ದಂಗ ಹೊತ್ತು ಒಂದ್ ವೇಳೆ ಹೋಗ್ಲಾರ್ಕೆ ಯಾವ್ದ್ರ ಒಂದು ಆಟ ತೆಗೆಯುವಂತ್ರಾಗ್ರಿ. ಏನೋ ಮೈತ್ರ ಸಂಗಣ್ಣ, ನನ್ನಂತ ಬಡವಳೇನ ಆಟ ಆಟದ ಮಿಚ್ಚ ಬರ್ತಾರೆ ನೀವ್ ತಗಂತಾ ಇರೋದ್ರಿ. ಏನೋ ಮೈತ್ರ ಬಾಣ, ಒಂದ್ ಆಡೋದಾದ್ರೆ ಒಂದ್ ಪಗಡಿ ಆಟ ಆಡೋಣಂತ ನೋಡ್ರಿ. ಏನೋ ಮೈತ್ರ ಸಂಗಣ್ಣ, ಈ ಪಗಡಿ ಆಟ ಆಡಿ ಪಂಚ ಪಾಂಡ್ರ 12 ವರ್ಷ ಸೋಸಿದಾರ, ಇದು ಅರ್ಧ 1 ವರ್ಷ ಇದ್ದ ಸೋಸಿದಾರ, ಈ ಆಟ ಬ್ಯಾಡತ ನೋಡ್ರಿ. ಏನೋ ಮೈತ್ರಿ ಬಾಣ, ಅವರೊಂದು ವಾದವಾದಿ ಆಡಿರ್ಬೇಕು, ಇಲ್ಲ ಒಂದು ಜಿದ್ದಾಜಿದ್ದಿಲ್ಲ ಆಡಿರ್ಬೇಕು. ನಾವ್ ಹಂಗೇನಿಲ್ಲ, ವೇಳೆ ಹೋಗ್ಲಾರ್ಕ ಒಂದ್ ಆಟ ಆಡುನಂತ ನೋಡ್ರಿ. ಏನೋ ಮೈತ್ರಿ ಸಂಗಣ್ಣ, ಈ ಆಟ ಆಡೋ ಹೊತ್ತಿನಾಗ ನಮಗ್ ನಿಮ್ಗೆ ನ್ಯಾಯ ಅದ್ನಲ್ಲಿ ಬಿಡ್ತೇವೆ, ನಂಗ ವಚನ ಕೊಟ್ಟರೆ ಆಡೋಣಂತ ನೋಡ್ರಿ. ಹಂಗಾದ್ರೆ ತೆಗೆದುಕೊಂತಾರ್ರಿ. ಆಡೋಣ ಬಾಬಾ, ದಶಾಪಾಶ ಹೊಡೆದು ಬಂದ ನಂದಾತ್ ನೋಡು. ಏನ್ ಮೈತ್ರಿ ಸಂಗಣ್ಣ, ಚಕ್ಕ ತಿನ್ ಹೊಡೆದು ಬಂದ ನಂದಾತ್ ನೋಡ್ರಿ. ದಶಾಪಾಶ ಹೊಡೆದು ಬಂದ ಅಂತ ನೋಡ್ರಿ, ಚಕ್ಕ ತಿನ್ ಹೊಡೆದು ಬಂದ ನಂದಾತ್ ನೋಡ್ರಿ. ಏನ್ರಿ ಏನ್ರಿ ಪರಪ್ಪಣ್ಣ, ದಶಾಪಾಶ ಹೊಡೆದು ಬಂದ ಅಂದಾಗೈತಿ, ನನ್ ಗೆಳೆಯ ನನ್ ಗಟ ಕೊಡುವ ನೋಡು. ನಿಂದೇನಪ್ಪ? ಏನೋ ಪರಪ್ಪಣ್ಣ, ಚಕ್ಕ ತಿನ್ ಹೊಡೆದು ಬಂದ ಅನ್ನೋದಾಗೈತಿ, ನನ್ ಗೆಳೆಯ ನನ್ ಗಟ ಕೊಡುವ ನೋಡ್ರಿ. ಏನಪ್ಪ ಹುಡುಗರ, ಈ ಆಟದ ಮಚ್ಚಿಕೊಡ್ ತಿಳ್ದಂಗತ್ತು, ಹೊರಗೆ ಹುಡುಗರ್ ಕಾಂತೀರಿ, ಕೈಕೈ ಹೋಗೋ ಕೈಕೈ ಹಿಡ್ಕೊಂಡು ಹೋಗೋದು ಬಹಳ ಉತ್ತಮಪ್ಪ. ಏನೋ ಮೈತ್ರಿ ಬಾಣ, ಆಟ ನಂದರೆ ಆಗ್ಲಿ ಬೇಡ ನಿಂದರೆ ಆಗ್ಲಿ, ಪರಪ್ಪಣ್ಣ ಹೇಳ್ದಂಗ ನಾವಾದ್ರೆ ಕೈ ಕೈ ಹಾಕೊಂಡು ಹೋಗಿ ನಡೆಯುವಂತಾರೆ. ರಾಜಮಾನ್ ರಾಜಶ್ರೀ, ತಾಲೂಕ್ ಸಂಪಗಾಂವ್, ಜಿಲ್ಲಾ ಬೆಳಗಾಂ, ಮೋಜಾ ಹೊಂಗಲ್ದಲ್ಲಿ ಇರುವಂತ ಲಗಳೀರ ನನಗೆ ಪತ್ರ ಬರೆಯಲು ಕಾರಣವೇನೆಂದರೆ ಗಂಟು ತಲೆ ಮೇಲೆ ಮುತ್ತಿನ ವ್ಯಾಪಾರ ಬಹಳ ಜೋರ್ ಐತಿ, ಈಗ ಬಂದ್ರೆ ಲಾಭ ಆಗ್ತೈತಿ ಇಲ್ಲಾದ್ರೆ ನುಕ್ಸಾನ ಆಗ್ತೈತಿ ಅಂತ ಹೇಳಿ ನನಗಾದ್ರೆ ಬಳ್ಳಾರಿ ಸೌಕರ ಪತ್ರ ಕಳಿಸೋರ್ನು. ಅದೇ ಪ್ರಕಾರ ನಾನು ನನ್ನ ತಮ್ಮಗಳ ಕರಿ ಕಳಿಸಿ ನಾದ್ರ ಅವ್ರಿಗೆ ಬುದ್ಧಿ ರೀತಿ ಹೇಳಿ ನಾದ್ರೆ ವ್ಯಾಪಾರಕ್ಕೆ ಹೋಗ್ಬೇಕತ್ತಲ್ಲ. ಏನೋ ತಮ್ಮಗಳ ಒಳಗಿದ್ರೆ ಹೊರಗೆ ಬರುವಂತ ನಮ್ಮನ್ನ ಕರೆಸಿದ ಕಾರಣ ಚಂದ್ವಾಗಿ ಹೇಳುವಂತನಪ್ಪ. ಏನೋ ತಮ್ಮಗಳ ನಾವೆಲ್ಲ ವ್ಯಾಪಾರಕ್ಕೆ ಹೋಗವ್ ಜಾನು, ಬೇಗನೆ ಅಪ್ಪನೆ ಆದ್ರೆ ಕೊಡ್ಬೇಕಾಗಿತ್ತು ನೋಡು. ಏನು ಅಣ್ಣ, ಒಂದು ಹಾಲು ಹೇಳಿದ್ರೆ ಕಡಿಮೆ ಇಲ್ಲ, ಒಂದು ಬೆಳ್ಳಿ ಬಂಗಾರದ ಕಡಿಮೆ ಇಲ್ಲ, ನೀವು ವ್ಯಾಪಾರಕ್ಕೆ ಹೋಗ್ಬಾರ್ದು ನೋಡಪ್ಪ. ಏನು ತಮ್ಗೌಡ್ರ, ನಾವ್ ಮೂರು ಮಂದಿ ಖುದ್ ತೋಟ ಮಾಡ್ಬೇಕಾದ್ರೆ ಹಿರಿ ಹೊಡ್ ಗುಡ್ದಂತ ಗುಡ್ ಸಾಲಕ್ಕೆಲ್ಲ ನೀವೇ ವ್ಯಾಪಾರಕ್ಕೆ ಹೋಗೋ ಮಾಹಿತಿ ಆಡ್ ಬರಕ್ ಹೋಗ್ಬೇಡ್ರಿ, ಬೇಗನೆ ಅಪ್ಪನೇ ಆದ್ರೆ ಕೊಡ್ಬೇಕಾಯ್ತು ನೋಡು. ಏನು ಅಣ್ಣ, ನೀ ಎಷ್ಟು ಹೇಳ್ರೆ ಕೇಳ ಮನುಷ್ಯ ಅಲ್ಲ, ತಮ್ಮ ಬಸವಂತರ ಮಾತು ಹೇಳಿ ನೇರ ಹೋಗ್ಬೇಕಾಗ್ತೈತಿ ನೋಡಪ್ಪ. ಏನು ತಮ್ಮ ಬಸವಂತ, ನಾದ್ರೆ ವ್ಯಾಪಾರಕ್ಕೆ ಹೋಗವ್ ಜಾನು, ಬೇಗನೆ ಅಪ್ಪನೇ ಆದ್ರೆ ಕೊಡ್ಬೇಕಾಯ್ತಿ ನೋಡು. ಏನ್ರಿ ಈರಪ್ಪನ್ನ, ವ್ಯಾಪಾರಕ್ಕೆ ಹೋಗೋದು ಹೋಗುತ್ತೀರಿ, ಗಂಗಾವಕನ ಒಂದ ಕರಿ ಕಳಿಸಿ ಆಕಿಗೆ ಬುದ್ಧಿ ರೀತಿ ಹೇಳಿ ನೀವಾದ್ರೂ ವ್ಯಾಪಾರಕ್ಕೆ ಹೋಗಬೇಕಾಗ್ತದೆ. ನಿನ್ನ ಹೇಳಿಕೆ ಪ್ರಕಾರ ನಾದ್ರೆ ಆಕಿನ ಕರಿ ಕಳಿಸಿ ನಾದ್ರೆ ವ್ಯಾಪಾರಕ್ಕೆ ಹೋಗ್ತಾ ನೋಡು. ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ, ಒಳಗಿದ್ರೆ ಹೊರಗೆ ಬರುತ್ತಲ್ಲಾಗು. ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ, ನಾ ಗಂಟು ಕೊಯ್ಲಿ ನಾನು ಬೇಗನೆ ಬುತ್ತಿ ಗಂಟ ಹೇಳ್ತೀನಿ ಕೇಳ್ರಿ. ಈಗ ಬಂದ್ರ ಲಾಭ ಆಗ್ತೈತಿ, ಎಲ್ಲಾದ್ರಲ್ಲೂ ನುಕ್ಸಾನ ಆಗ್ತೈತಿ ಹೇಳಿ ನನಗಾದ್ರ ಪತ್ರ ಬಂದಿರುವುದು. ಅದೇ ಪ್ರಕಾರ ನಾದ್ರ ಗಂಟು ವ್ಯಾಪಾರಕ್ಕೆ ಹೋಗ್ಬೇಕಾಗಿತ್ತು, ಬೇಗನೆ ಬುತ್ತಿ ಗಂಟ ಕಟ್ಕೊಡು ಅಂತ. ಪ್ರಿಯಾ, ನೀನು ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಏನ್ ಕಡಿಮೆ ಇರೋದು, ಬೆಳ್ಳಿ ಬಂಗಾರ ಕುಡ್ಕೆಪ್ನ ಬಿದ್ದಿರುವಾಗ ಪ್ರಿಯಾ ನೀನು ಬಂದು ವ್ಯಾಪಾರಕ್ಕೆ ಹೋಗ್ಬಿಡು ಅಂತ ನೋಡ್ರಿ. ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ, ವ್ಯಾಪಾರ ಮಾಡೋರು ವ್ಯಾಪಾರ ಮಾಡಕಬೇಕು. ಹೌದ್ರಿ, ಹೊಲ್ಮನಿ ಮಾಡೋರು ಹೊಲ್ಮನಿ ಮಾಡಬೇಕು. ವ್ಯಾಪಾರಕ್ಕೆ ಹೋಗೋ ಮಾಹಿತಿ ನೀ ಏನ್ ಅಡ್ಡ ಬರಕ್ ಹೋಗ್ಬೇಡ, ಬೇಗನೆ ಬುತ್ತಿ ಗಂಟ ಹೇಳ್ತೀನಿ ಕೇಳ್ರಿ. ಚಂದವಾಗಿ ಹೇಳುವಂತಾಗು. ಮೂರಂತ ಸಮನಿ ಮಾಲ ನರನ ನರನ ಸಲ್ಲ ಭಯ ಚಿಂತಾಮೂರ್ತಿ ಮನೆ ಒಳಗೆ ನನಗಾದ್ರೂ ಇರಾಕ ಬಾಳ ಭಯ ಅನಿಸ್ತೈತಿ. ನಿಮ್ಮ ತಮ್ಮರ ಪಕ್ಷಿ ಬಸವಂತ ನನ್ನ ಮಾತಿ ಕೇಳಂಗಿಲ್ಲ, ಅವ್ರ ಕರಿ ಕಳಿಸಿ ಬುದ್ಧಿ ರೀತಿ ಹೇಳಿ ನೀವಾದ್ರೂ ವ್ಯಾಪಾರಕ್ಕೆ ಹೋಗ್ಬೇಕು. ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ, ನಿನ್ನ ಹೇಳಿಕೆ ಪ್ರಕಾರ ಅವರಿಗೆ ಬುದ್ಧಿ ರೀತಿ ಹೇಳಿ ನಿನ್ನ ಜೋಡಿ ಒಂದು ಹಾಲು ಇಟ್ಟ ಮ್ಯಾಲಾಗ ನನ್ನ ಜೋಡಿ ಒಂದು ಹಾಲು ತಗೊಂಡ್ರಿ ಬೇಗನೆ ಬುತ್ತಿ ಗಂಟ ಕಟ್ಟಿಕೊಡುವಂತ. ಏನೇ ಪ್ರಮ ಒಳಗಿದ್ರೆ ಹೊರಗೆ ಬರುವಂತ. ನನ್ನ ಕರಿ ಕಳಿಸಿದ ಕಾರಣವೇನು ಚಂದವಾಗಿ ಹೇಳಪ್ಪ. ಏನೇ ಪ್ರಮ ನಾದ್ರ ಗಂಟ್ ಕ್ಯಾಪರ್ ಕೊಂಡಿದ್ಯಾನು ನೀ ಬಂದ ಮನ್ಯಾಗ ಇರ್ಬೇಕಾಗ್ತಿತ್ತು ಹೇಳ್ತೀನಿ ಕೇಳಪ್ಪ. ಹಾ ಹೇಳು. ಯಾಕಣ್ಣ ಮಗನ ಈರ್ಯ ಕರಿಯ ಕಳಸಿದೋ ನನ್ನ ಬಂದು ನೀನು ಸೋಪ್ತಿ ಆದ್ರೆ ಇರ್ಬೇಕಾಗ್ತೈತಿ ನೋಡು. ಸೋಪ್ತಿರ್ಬೇಕಪ್ಪ ಇರ್ಬೇಕಂದ್ರೆ ಹೆಂಗಿರದಪ್ಪ. ಏನೇ ಪರಮ ನೀ ಏನ್ ಬೇಡ್ತಿ ಅದನ್ನ ಕೊಡ್ತೇನು. ನೀ ಆದ್ರ ಬಂದ ನಮ್ಮ ಮನೇಲಿ ಇರ್ಬೇಕಾಗ್ತೈತಿ ನೋಡು. ಏನ್ ಬೇಡ್ತಾನ ಅದನ್ನೆಲ್ಲ ಕೊಡ್ತೇನಪ್ಪ. ಹಾಗಾದ್ರೆ ನೀ ವ್ಯಾಪಾರಕ್ ಹೊಂಟೆಪ್ಪ. ನೀ ವ್ಯಾಪಾರಕ್ ಹೋಗುದಾದ್ರೆ ಒಂದ್ರಾಗ ಎರಡು ಮಗನ ನೀ ಕಾಳಜಿ ಬಿಟ್ಟು ವ್ಯಾಪಾರಕ್ ಹೋಗ. ಏನೇ ಪರಮ ಒಂದ್ರಾಗ ಎರಡು ಏನಂದ್ರ ನನ್ಗೆ ತಿಳಿಲ್ ನೋಡು. ತಿಳಿಲ್ಲ ನನ್ ಮಗನ ಒಂದ್ರಾಗ ಎರಡ್ ಅಂದ್ರೆ ಯಪ್ಪ ನಿನ್ ಮನಸ್ಸ ಅಂತೆ ನನ್ ಮನಸ್ಸ ಅಂತೆ ಅದಕ್ಕೆ ಬಂದು ಒಂದ್ರಾಗ ಎರಡ್ ಅನ್ನೋ. ಪರಮ ನಿನ್ ಮನಸ್ಸು ಸಂತೂ ಮಾಡ್ಕೋ, ನನ್ನ ಮನಸ್ಸು ಸಂತೂ ಮಾಡು. ಇದು ಅಲ್ಲದ ನಾಳೆ ಮಡಿ ಬಸವನ್ ದೇವ್ರ ಜಾತ್ರೆ ಐತಿ. ಹೌದಪ್ಪ. ಅಲ್ಲಿಗೆ ಹೋಗಿ ಒಂದ್ ಗಂಡ ಪುತ್ರ ಅಂದ್ರೆ ಬೇಡ್ಕೊಂಡ ಬರ್ಬೇಕಾಗಿತ್ತು. ಗಂಡ ಪುತ್ರ ದಾರಿಯಾಗಿ ಬಿದ್ದಿರ್ತಾವೇನಪ್ಪ. ಏನೇ ಪರಮ ಅಲ್ಲಿ ಬಸವನಗ್ ಬೇಡ್ಕೊಂಡ್ರ ಆಗ್ತೈತಿ ನೋಡು. ಆಗ್ಲಿಪ್ಪ ನಿನ್ ಹೇಳಿ ಪ್ರಕಾರ ನಾವು ಮಡಿ ಬಸವನ ದೇವ್ರಿಗೆ ಹೋಗಿ ಕಾಯಕಪ್ರು ಮಾಡ್ಕೊಂಡ ಗಂಡಪ್ಪ ಪುತ್ರ ಬೇಡ್ಕೊಂಡ್ ಬರ್ತಾನೆ ಸಂಸ್ಥೆ ಬಿಟ್ಟು ವ್ಯಾಪಾರಕ್ ಹೋಗಪ್ಪನಿ. ಏನೋ ಬೇಕಾರಿ ಒಳಗಿದ್ರೆ ಹೊರಗೆ ಬರುವಂತ ನಾವು. ಈ ನಾವಂದ್ರೆ ಗಂಟ್ ಹೋಗೋದೈತಿ, ಬುತ್ತಿ ಗಂಟ ಹೊರಬೇಕಾಗಿತ್ತು ನೋಡು. ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ ನಾವಂದ್ರೆ ವ್ಯಾಪಾರ ಕಂಡಿದ್ವಿ ನೋಡು. ಆಯ್ ಬಾರಮ ಬಾರ ಕರಾದರೆ ಭರೆ ವಲ್ಲೆ ಬಾರೆ ಬಾರ ಕರಾದರ ಭರೆ ವಲ್ಲೆ. ಹೋಗುವಾಗ ನಮ್ಮ ಮನೆ ಪುರುಷ ಏನ್ ಹೇಳ್ತಾರೆ. ಐ ನನ್ನ ಮಗಳ ಮತ್ತಾದ್ರೂ ಹೇಳ್ತೀನಿ ಕೇಳ. ಚಂದ ಹೇಳಿದ್ರಿ. ಯಾಕೆ ಗಂಗಾ ಕರಿತಿ ನನ್ನ ಯಾಕೆ ಗಂಗಾ ಕರಿತಿ ನನ್ನ ನನ್ನ ಕಡೆ ನಿನ್ನ ದಗದೇನಾ. ಹೇಳತ್ತೀರಿ ವ್ಯಾಪಾರಕ್ಕೆ ಹೋಗುವಾಗ ಅಮ್ಮ ನಮ್ಮಡಿ ಪುರುಷ ಏನ್ ಹೇಳಿದಾರಿ? ಅಲ್ಲ ನನ್ ಮಗಳ ನಿನ್ ಗಂಡ ವ್ಯಾಪಾರಕ್ಕೆ ಹೋಗು ಮುಂದೆ ನನಗೇನು ಹೇಳಿಲ್ ನೋಡೇವ ಅಮ್ಮ. ಆಗೆಲ್ಲ ಚೇಷ್ಟ ಮಾಡ್ತಕ್ಕಲ್ಲ ಅಮ್ಮ ಕರೆ ಹೇಳ್ತಾರಿ. ಅಯ್ಯ ನನ್ ಮಗಳ ಹೇಳ್ಯಾರ ನೋಡೇವ ಅಮ್ಮ. ಏನ್ ಹೇಳಿ? ನಾಳೆ ಮಡಿ ಬಸವನ ದೇವ್ರಿಗೆ ಹೋಗಿ ಕಪ್ರ ಹಚ್ಚಿ ಕಾಯಿ ಒಡ್ಸ್ಕೊಂಡ ನನ್ನ ಮಗಳ ಬರುವಂತೆಲೆ ಗಂಡ ಮುಪ್ಪೂತ್ರ ಬೇಡ್ಕೊಂಡು ಬಾ ಅಂತ ಹೇಳ್ಯಾರ. ಆಗ್ಲಿ ಅಮ್ಮ, ನನಗಾದ್ರೂ ಉದ್ದ ಹೇಳಿದಾರು. ಹೌದೇವ, ನಿಮಗಾದ್ರೂ ಉದ್ದ ಹೇಳಿದಾರ? ಅದ್ನ ಹೇಳ್ಯಾರೇವ ಅಮ್ಮ. ಸಂತೆ ಅಂತ ಮಾಡ್ಕೊಂಬಂದ್ರಿ? ಆಗ್ಲಿವ ಸಂತೆ ಆತ್ರಿಲ್ಲ ಬೀಸುದಾತ್ಲೇವ ಅಮ್ಮ. ಬಿಸಿಲು ಆಗ್ಲಿವ ಬಿಸಿಲು ಹೇಳಿ. ಕೂನ ಹಿಂದಿನವರಿಗೆ ಮಯ ಬನ್ನ ಥೇಟ್ರಿಲ್ಲಿ ಬನ್ನ ನೋಡಿ ಮುಚ್ಚವ ನನ್ನ ಕಣ್ಣ. ಅಯ್ಯಪ್ಪ ನಿನ್ನ ಒಟ್ಟ ನಾವ್ ಯಾರನ್ನೋದು ಗುರ್ತ ಹತ್ತಿಲ್ಲ. ಅಯ್ಯ ನನ್ನ ಮಗಳ ಪೂಜೆಗಿನ ನಾವು ಯಾರನ್ನು ಒಟ್ಟ ಗುರ್ತ ಹತ್ತಿಲ್ಲ. ಗುರ್ತಿಲ್ಲ ಆಗ್ಲಿ ಪ್ರಮ ಎಮ್ಮ ದೇವ್ರ ಸೇವ ಅಂತ ಮುಗಿತ್ರಿ. ಅಮ್ಮ ದೇವ್ರಿಗೆ ನಮಸ್ಕಾರ ಮಾಡಿ ಪ್ರಮ ಮನೆಗೆ ಹೋಗುಣ್ರಿ. ಊರಾಗ ನಡೆದ ಮರಡಿ ಬಸವನ ದೇವ್ರ ಜಾತ್ರಿ, ನಾವು ಅದ್ರ ಜಾತ್ರೆ ಹೋಗಿ ನಡುವಂತ ನಾವು ಏನೋ ಮೈತ್ರ ಸಂಘ ಅಣ್ಣ ಆ ಮರಡಿ ಬಸವನ ಜಾತ್ರೆ ಹೋಗ್ಬೇಕಾದ್ರ ಹಂಗೇನ್ ಪುಕ್ಸಟ ಹಂಗ ನೋಡ್ರಿ. ಏನೋ ಮೈತ್ರ ಬೇಡ ಜಾತ್ರೆ ಹೋಗ್ಬೇಕಾದ್ರೆ ಯಾವ ಪ್ರಕಾರ ಹೋಗ್ಬೇಕ್ರಿ? ಏನೋ ಮೈತ್ರ ಸಂಘ ಅಣ್ಣ ಆ ಮರಡಿ ಬಸವನ ಜಾತ್ರೆ ಹೋಗ್ಬೇಕಾದ್ರೆ ವಿಶಾಕ್ಷೇ 5 ರೂಪಾಯಿ ಹಾಕೊಂಡ ಒಂದು ಬಾಣದ ಗಡಿ ಹುಡ್ಕೊಂಡ ಜಾತ್ರೆ ಒಳಗ್ರೆ ಒಟ್ಟೆ ಹಾಕ ನೋಡ್ರಿ. ಏನೋ ಮೈತ್ರ ಬೇಡ ನೀ ಹೇಳಿದ ಪ್ರಕಾರ ನಾನೆಲ್ಲ ಸಹಜಾಗಿ ನಿಂತಿರ್ತೇನೆ. ನಾವು ಆದ್ರೆ ಪ್ಯಾಟಲ್ ಹೋಗಿ ಜಾತ್ರೆ ಹೋಗೋಣ ನೋಡಿ ಅಂತ ನಾವು. ಏನೋ ಮೈತ್ರ ಸಂಘ ಅಣ್ಣ ಹಂಗಾರ ಹೋಗೋಣ ನೋಡ್ರಿಲ್ಲ. ಏನೋ ಮೈತ್ರ ಬೇಡ ಜಾತ್ರೆಯಲ್ಲಿ ನಿಂತು ಬಂದಂಗ ಆತು. ಹೌದಾದ ಈ 5-10 ರೂಪಾಯಿ ತಗೊಂಡ ಕಾಯಿ ಕಪ್ರ ತಗೊಂಡ್ ಬರ್ಬೇಕಾಯ್ತು ನೋಡು. ಏನೋ ಮೈತ್ರ ಸಂಘಣ್ಣ ನಿಮ್ ಹೇಳಿಕೆ ಪ್ರಕಾರ ನಾನ ಕಾಯಿ ಕಪ್ರ ತಗೊಂಡ್ಬಂದಿದ್ದೆ ನೋಡ್ರಿ. ಏನೋ ಮೈತ್ರ ಬಾಣ ಕಾಯಿ ಕಪ್ರ ತಂದಂಗಾದ್ರೆ ಗುಡಿಯಲ್ಲಿ ಪೂಜೆ ಇದ್ರೆ ಕಾಯಿ ಒಡಿಸ್ಕೊಂಡು ಬರೋ ನಡೆಯುವಂತ ನಾಗು. ಏನೋ ಮೈತ್ರ ಸಂಘಣ್ಣ ನಾನ ಕಾಯಿ ಒಡಕ್ ಸುಮ್ಮ ಬರ್ತೇನೆ ನೋಡ್ರಿ. ಏನು ಬೆಳಪ್ಪನ ನಿಮ್ ಕೈ ತಗೊಂಡ್ರಿ ಪೂಜಾರಿ ನಮ್ ಕಪ್ರ ಹಚ್ಚಿ ಕಾಯಿ ಒಡ್ ಕೊಡು ಅಂತ ನಾಗು. ಏನನ್ ಮಗಳ ನಾನಾದ್ರೂ ಕಾಯದ್ರು ಓಡಿಸ್ಕೊಂಡು ಬಂದಿನ ನೋಡೇವಾ ಮೈತ್ರ ಬಣ್ಣ ದೇವ್ರ ನಮಸ್ಕಾರ ಮಾಡಿ ಹೋಗಿ ನೋಡು ಅಂತ ಅಲ್ರಿ. ಆರುತಿ ಬೆಳಗುವೇನ ಜಯ ಜಯ ಆರುತಿ ಬೆಳಗುವೇನ ಜಯ ಜಯ ಪಾಪಿ ರಾವಣ ಜಗ ನಿನಗ